ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ವಿವಿಧ ಬೆಳೆಗಳಲ್ಲಿ ಮಣ್ಣಿನ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಹಾಯಕರಾದ ಡಾ ಜೆಜೆ ರಾಜಣ್ಣ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಹಾಯಕರಾಗಿರುವಂತಹ ಡಾ ಜೆಜೆ ರಾಜಣ್ಣ ಅವರು. ರಾಜಣ್ಣ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮಗೆ ಮಣ್ಣಿನಲ್ಲಿ ವಿವಿಧ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು, ಯಾವ ಎಲ್ಲ ಅಂಶಗಳು ಅಂದರೆ ಒಂದು ಮಣ್ಣಿನಲ್ಲಿ ಪೋಷಕಾಂಶಗಳು, ಮುಖ್ಯ ಪೋಷಕಾಂಶಗಳು ಇರುತ್ತೆ, ಲಘು ಪೋಷಕಾಂಶಗಳಿರುತ್ತೆ, ಸೂಕ್ಷ್ಮ ಪೋಷಕಾಂಶಗಳಿರುತ್ತೆ, ಇವೆಲ್ಲವೂ ನಿಗದಿತ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಬೆಳೆಗೆ ಅದರ ಪೂರೈಕೆ ಸರಿಯಾಗಿ ಆಗುತ್ತೆ, ಹಾಗಾಗಿ ಬೆಳೆಯ ಬೆಳವಣಿಗೆ ಚೆನ್ನಾಗಾಗುತ್ತೆ, ಅದು ನಮಗೆ ಒಳ್ಳೆಯ ಇಳುವರಿಯನ್ನು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯವನ್ನು ಗಳಿಸಿಕೊಡುವಲ್ಲಿ ಯಶಸ್ವಿಯಾಗುತ್ತೆ. ಈ ಎಲ್ಲ ಅಂಶಗಳ ಬಗ್ಗೆ ಮಾತಾಡೋಣ. ನಮಸ್ಕಾರ ಡಾಕ್ಟರ್ ಜೆ ಜಿ ರಾಜಣ್ಣ ಅವರು. ನಮಸ್ಕಾರ ಸರ್. ಹೇಳಿ, ಸಾಕಷ್ಟು ವರ್ಷಗಳಿಂದ ಕೃಷಿ ಮಾಡಿಕೊಂಡೇ ಬರ್ತಾ ಇದ್ದಾರೆ, ಆದರೆ ಎಷ್ಟೋ ಜನ ಮಣ್ಣು ಪರೀಕ್ಷೆ ಮಾಡಿಸೋ ಒಂದು ಗೋಜಿಗೆ ಹೋಗೋದಿಲ್ಲ. ಹೌದು ಸರ್. ಈ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆಯಿಂದ ನಾವು ಶುರು ಮಾಡೋಣ. ಹೇಳಿ, ಯಾಕೆ ಇದು ಅನಿವಾರ್ಯ, ಒಂದು ಪರೀಕ್ಷೆ ಅಂತಿದ್ದ ಹಾಗೆ ಅದು ಹೇಗಾಗಬೇಕು? ಸರ್, ಮಣ್ಣು ಪರೀಕ್ಷೆ ಆಕ್ಚುಲಿ ಹಿಂದಿನಿಂದ ಮಾಡಿಸ್ತಾ ಇದ್ದಾರೆ ರೈತರು, ಬಟ್ ಇತ್ತೀಚೆಗೆ ಬರ್ತಾ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಹತ್ವವನ್ನು ಕೊಡ್ತಾ ಇದ್ದಾರೆ ರೈತರು. ಸೊ ಮಣ್ಣು ಪರೀಕ್ಷೆ ತುಂಬಾ ವರ್ಷಗಳಿಂದ ಮಾಡಿಸ್ತಾ ಇರೋದ್ರಿಂದ ಮಣ್ಣಿನಲ್ಲಿ ಏನೇನು ಪೋಷಕಾಂಶಗಳ ಕೊರತೆ ಇದೆ ಅಂತ ರೈತರಿಗೆ ಅದು ಗೊತ್ತಾಗ್ತಿಲ್ಲ. ಹಾಗಾಗಿ ಅದನ್ನ ನಿರ್ವಹಣೆ ಮಾಡ್ತಕ್ಕಂತ ಒಂದು ಸಂದರ್ಭನೂ ಅವ್ರಿಗೆ ಲಭಿಸಿಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ಮಣ್ಣು ಪರೀಕ್ಷೆ ಮಾಡಿಸ್ತಕ್ಕಂಥ ರೈತರುಗಳು ತುಂಬಾ ಜನ ಆಗಿದ್ದಾರೆ. ಸೊ ಮಣ್ಣು ಪರೀಕ್ಷೆ ಅಂತಂದ್ರೆ ಏನು, ಹೇಗೆ ಮಾಡಿಸ್ಬೇಕು, ಮಣ್ಣು ಪರೀಕ್ಷೆಗೆ ಮಾದರಿಯನ್ನು ಹೇಗೆ ತೆಗಿಬೇಕು, ಅದ್ರ ಜೊತೆಗೆ ಆ ಮಣ್ಣಿನಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು, ಆಮೇಲೆ ಮಣ್ಣಿನಲ್ಲಿ ಕೊಡ್ತಕ್ಕಂಥ ಗೊಬ್ಬರನ ಹೇಗೆ ಮಣ್ಣು ಉಪಯೋಗಿಸ್ತದೆ, ಯಾವ ಮಣ್ಣಿಗೆ ಯಾವ ಗೊಬ್ಬರವನ್ನು ಕೊಡಬೇಕಾಗುತ್ತೆ, ಆಮೇಲೆ ಯಾವ ಮಣ್ಣಿಗೆ ಯಾವ ಬೆಳೆಯನ್ನು ನಾವು ಬೆಳೆ ಮಾಡಿದ್ರೆ ಆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ, ಆಮೇಲೆ ರೈತರಿಗೆ ಮಾಡಿದಂಥ ಬೆಳೆಗೆ ಲಾಭ ಲಭಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ ಸರ್. ಮೊದಲನೇದಾಗಿ ಈ ಮಣ್ಣು ಪರೀಕ್ಷೆ ಮಹತ್ವ ಏನು ಅಂತ ನಾವು ನೋಡ್ತಾ ಹೋದಾಗ, ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೆ ಮೂರು ಉದ್ದೇಶ ಇಟ್ಟುಕೊಂಡು ನಾವು ಮಣ್ಣು ಪರೀಕ್ಷೆಯನ್ನು ಮಾಡ್ತಾ ಹೋಗ್ತೀವಿ ಸರ್. ರೈತರು ತಂದಂತ ಮಣ್ಣನ್ನು ಪರೀಕ್ಷೆ ಮಾಡಿದ ನಂತರ ನಾವು ಆ ಮೂರನ್ನ ಉದ್ದೇಶನ ಗಣನೆಗೆ ತಗೊಂತೀವಿ. ಅದ್ರಲ್ಲಿ ಮೊದಲನೇದು ಮಣ್ಣಿನ ರಸಸಾರ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ ಸರ್. ಮಣ್ಣಿನ ರಸಸಾರ 6.5-7.5 ಇದ್ರೆ ಆ ಮಣ್ಣು ತುಂಬಾ ಚೆನ್ನಾಗಿದೆ, ಆರೋಗ್ಯ ಇದೆ ಅಂತ ನಾವು ಮೊದಲನೇ ಅಂತ ಡಿಸೈಡ್ ಮಾಡ್ತೀವಿ. ಹಾಗಾಗಿ ಮೂರು ಉದ್ದೇಶದಲ್ಲಿ ಮೊದಲನೇ ಉದ್ದೇಶ ಮಣ್ಣಿನ ರಸಸಾರವನ್ನ ನಾವು ನೋಡ್ತಕ್ಕಂಥ, ಅದನ್ನ ನಾವು pH ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದ್ ಬಿಟ್ಟರೆ ಎರಡನೇ ಉದ್ದೇಶ ಮಣ್ಣಿನ ಫಲವತ್ತತೆಯನ್ನು ನೋಡ್ತಕ್ಕಂಥದ್ದು. ಫಲವತ್ತತೆ ಅಂದ್ರೆ ಪೋಷಕಾಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟಾಷ್ ಎಷ್ಟಿದೆ, ಮತ್ತು ಲಘು ಪೋಷಕಾಂಶ ಎಷ್ಟಿದೆ ಅಂತ ನೋಡ್ತಾ ಹೋಗ್ತೀವಿ ಎರಡನೇ ಉದ್ದೇಶದಲ್ಲಿ. ಮೂರನೇ ಉದ್ದೇಶ ಇವು ಎರಡನ್ನು ನಾವು ತಾಳೆ ಮಾಡಿ ಮಣ್ಣಿಗೆ ಏನು ಗೊಬ್ಬರ ಕೊಡಬೇಕು ಅಥವಾ ಬೆಳೆಗೆ ಏನು ಗೊಬ್ಬರ ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದ ನಾವು ನಿರ್ಧರಿಸ್ತಾ ಹೋಗ್ತೀವಿ. ಸೊ ಈ ಮೂರು ಉದ್ದೇಶ ಇಟ್ಕೊಂಡು ನಮ್ಮ ಥ್ರೋಟ್ ಎಲ್ಲ ಕಡೆ ಇರ್ತಕ್ಕಂಥ ಲ್ಯಾಬು ಈ ಮೂರು ಉದ್ದೇಶದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ತಾ ಹೋಗ್ತೀವಿ. ಅದರಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾದ್ರೆ ರೈತರಿಗೆ ಒಂದು ಸಮಸ್ಯೆ ಇರ್ತಕ್ಕಂಥ ಎಷ್ಟು ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು, ನಾವು ಪ್ರತಿ ವರ್ಷ ಮಾಡಿಸ್ಬೇಕು, 6 ತಿಂಗಳಿಗೆ ಮಾಡಿಸ್ಬೇಕು ಅನ್ನೋ ತುಂಬ ರೈತರಲ್ಲಿ ಒಂದು ದ್ವಂದ್ವ ಇದಿದೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸ್ತದೆ ಕ್ಲಿಯರ್ ಆಗಿ ಮಳೆ ಆಶ್ರಯದಲ್ಲಿ ಇರ್ತಕ್ಕಂಥ ಜಮೀನಾದರೆ 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ ಸಾಕಾಗುತ್ತೆ. ಏನಕ್ಕೆ ಅಂದರೆ ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥ ಬೆಳೆ ವರ್ಷಕ್ಕೊಂದು ಬೆಳೆ ರಾಗಿನೋ ಜೋಳನೋ ಹುರುಳಿನೋ ಬೆಳೀತಾರೆ, ಅದು ಹೆಚ್ಚಾಗಿ ನ್ಯೂಟ್ರಿಯಂಟ್ ಅನ್ನ ಮಣ್ಣಿನ ತಗೊಂಡಿರಲ್ಲ. ಸೊ ಹಾಗಾಗಿ 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಸಾಕಾಗ್ತದೆ. ಬಟ್ ನೀರಾವರಿ ಬೆಳೆ ಅಥವಾ ಕಮರ್ಷಿಯಲ್ ಕ್ರಾಪ್ ಅಂತ ನಾವು ವಾಣಿಜ್ಯ ಬೆಳೆ ಅಂತ ಏನ್ ಹೇಳ್ತೀವಿ, ಕಬ್ಬು ಅಥವಾ ಹತ್ತಿ ಅಥವಾ ಈ ತರ ಬೇರೆ ಬೆಳೆಗಳಿಗೆ, ಅದಕ್ಕೆ ಪ್ರತಿ ಬೆಳೆಗೂ ಸಾಧ್ಯವಾದ್ರೆ ವರ್ಷಕ್ಕೊಂದ್ಸರಿ ಅದನ್ನ ಮಣ್ಣು ಪರೀಕ್ಷೆ ಕಟಾವ್ ಆದ ನಂತರ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿದ್ರೆ ಎಷ್ಟು ಪೋಷಕಾಂಶ ಕಡಿಮೆ ಇದೆ, ನಾವು ಮುಂದಿನ ಸರಿ ಇಳುವರಿ ಪಡಿಬೇಕು ಅಂದ್ರೆ ಎಷ್ಟನ ಗೊಬ್ಬರನ ಕೊಡಬೇಕು ಅನ್ನೋ ಒಂದು ಅಂದಾಜು ಮೇಲೆ ನಾವು ಅದನ್ನ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಕಮರ್ಷಿಯಲ್ ಬೆಳೆ ಆದ್ರೆ ಪ್ರತಿ ಬೆಳೆಗೂ ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು, ಮಳೆ ಆಶ್ರಯದಲ್ಲಾದ್ರೆ 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೇದು. ಸೊ ಅದ್ರ ಜೊತೆಗೆ ಮಣ್ಣು ಮಾದರಿಯನ್ನ ಹೇಗೆ ತಗೋಬೇಕು, ಎಷ್ಟು ಕಡೆ ತಗೋಬೇಕು ಅನ್ನೋದು ನಾವು ನೋಡ್ತಾ ಹೋದ್ರೆ, ಮಣ್ಣು ಮಾದರಿಯನ್ನ 5 ಎಕರೆ ಪ್ರದೇಶಿದ್ರು ಒಂದೇ ಕಲರ್ ಮಣ್ಣಿದ್ದು 5 ಎಕರೆ ಪ್ರದೇಶದಲ್ಲಿ ಸುಮಾರು 10-15 ಜಾಗದಲ್ಲಿ ತಗೋಬಹುದು. 1 ಎಕರೆ ಪ್ರದೇಶ ಇದ್ದು ಅದರಲ್ಲಿ 2 ತರ ಅಥವಾ 3 ತರ ಮಣ್ಣಿದ್ರೆ ಅದನ್ನ ವಿಂಗಡಿಸಿ ಒಂದೊಂದ್ರಲ್ಲೂ 10-15 ಜಾಗದಲ್ಲಿ ಮಣ್ಣನ್ನ ಮಾದರಿಯಿಂದ ಪರೀಕ್ಷೆಗೆ ತಗೋಬೇಕಾಗುತ್ತೆ. ಆ ತಗೋಬೇಕಾದ್ರೆ ವಿ ಶೇಪ್ಗೆ ಅಂತ ನಾವು ಹೇಳ್ತೀವಿ, ವಿ ಶೇಪಿಗೆ ಕಟ್ ಮಾಡಿ ರ್ಯಾಂಡಮ್ ಆಗಿ ಎಲ್ಲಾ ಕಡೆನೂ ತಿರುಗಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀವಿ. ಆ ತಗೋಬೇಕಾದ್ರೆ ನಾವು ಬೆಳೆಯ ಆಧಾರದ ಮೇಲೆ ಮಣ್ಣು ತಗೋಬೇಕು ಅಂತ ನಾವು ಹೇಳ್ತೀವಿ. ಅಂದ್ರೆ ರೈತರು ಮಣ್ಣನ್ನು ತಗೊಳ್ಬೇಕಾರೆ ಅಲ್ಲೇ ನಿರ್ಧರಿಸಿರ್ತಾರೆ ಮುಂದೆ ಏನ್ ಬೆಳೆ ನಾನು ಮಾಡ್ತೀನಿ ಅಂತ. ಸೊ ಆಗ ರೈತರು ಈಗ 15 ಸೆಂಟಿಮೀಟರ್ ಮಣ್ಣನ್ನು ತಗೊಳ್ಳಿ ಅಂತ ನಾವು ಹೇಳ್ತೀವಿ ಅಂದ್ರೆ ಜೋಳ ರಾಗಿ ಉದ್ದು ಅಲಸಂದೆ ಈ ತರ ಬೆಳೆಗಳಾದ್ರೆ ಸುಮಾರು 15 ಸೆಂಟಿಮೀಟರ್ ಅಥವಾ 1/4 ಅಡಿ ವಿ ಶೇಪ್ಗೆ ಮಣ್ಣನ್ನು ತಗೊಳ್ಳಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಏನಕ್ಕೆ ಅಂದ್ರೆ ಈ ಬೆಳೆಗಳು ಎಲ್ಲ ಬೇರು ಮೇಲ್ಭಾಗದಲ್ಲಿ ಇರುತ್ತೆ, ಸುಮಾರು 15 ಸೆಂಟಿಮೀಟರ್ ಆಳದಿಂದ ಪೌಷ್ಟಿಕಾಂಶ ತಗೊಳುತ್ತೆ. ಸೊ ಹಾಗಾಗಿ ಈ ಬೆಳೆಗಳಿಗೆಲ್ಲ ಬೆಳೆ ನಿರ್ಧರಿಸಿದ ಮೊದಲೇ ಅವರು 15 ಸೆಂಟಿಮೀಟರ್ ಮಣ್ಣನ್ನು ತೆಗೆದು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಇದು ಬಿಟ್ಟರೆ 2ನೇ ಕೆಟಗರಿ ಬರ್ತಕ್ಕಂಥದ್ದು 1 ಅಡಿ ಆಳಕ್ಕೆ ಮಣ್ಣನ್ನು ತಗೊಳ್ಳಿಕ್ಕೆ ಹೇಳ್ತೀವಿ. ಅಂದ್ರೆ ಬಾಳೆ ರೇಷ್ಮೆ ಹತ್ತಿ ಈ ತರ ಬೆಳೆಗಳಾದ್ರೆ ಬೇರು ಆಳಕ್ಕೆ ಹೋಗುತ್ತೆ, 1-1.5 ಅಡಿ ಆಳಕ್ಕೆ ಹೋಗೋದ್ರಿಂದ ಅಂತ ಬೆಳೆಗೆ ವಿ ಶೇಪ್ಗೆ 1 ಅಡಿ ಅಥವಾ 30 ಸೆಂಟಿಮೀಟರ್ ಆಳದಿಂದ ಮಣ್ಣನ್ನು ಪರೀಕ್ಷೆ ಮಾಡಬೇಕು. ಅಲ್ಲಿನೂ ಅಷ್ಟೇ 10-15 ಜಾಗದಲ್ಲಿ ಮಣ್ಣನ್ನು ತಗೋಬೇಕು ಅಂತ ಹೇಳ್ತೀವಿ. 3ನೇ ಕೆಟಗರಿ ತೋಟಗಾರಿಕೆ ಬೆಳೆಗಳು ಅಥವಾ ವಾಣಿಜ್ಯ ಬೆಳೆಗಳು ಅಂತೀವಿ, ತೆಂಗಾಗ್ಬೋದು ಅಡಿಕೆ ಮಾವು ಪೇರ್ಲ ಈ ತರ ಬೆಳೆಗಳಾದ್ರೆ ಇವಕ್ಕೆ 1.5 ಅಡಿ ಅಥವಾ 2 ಅಡಿ ತಕ್ಕಲು ನೀವು ಮಣ್ಣು ಮಾದರಿಯನ್ನು ಆಳದಿಂದ ಸಂಗ್ರಹಿಸಬೇಕಾಗತ್ತೆ. ಸೊ ತುಂಬಾ ವರ್ಷ ಇರ್ತಕ್ಕಂಥ ಬೆಳೆಗಳು ಆಳದಿಂದ ಪೌಷ್ಟಿಕಾಂಶ ತಗೊಳೋದ್ರಿಂದ ಆಳದಿಂದ ಮಣ್ಣನ್ನು ತಗೋಬೇಕಾಗ್ತದೆ. ಸೊ ಇದು ತಗೊಂಡ ನಂತರ ನಾವು ಇದನ್ನ ಪರೀಕ್ಷೆ ಕಳಿಸ್ಬೇಕಾದ್ರೆ ಅಷ್ಟನ್ನು 15 ಸ್ಪಾಟಲ್ಲಿ ಏನು ತಗೊಂಡಿರ್ತಾರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲೊಂದು 200 ಗ್ರಾಮ್ ಸ್ಯಾಂಪಲ್ ಅನ್ನ ಕಳಿಸ್ಬೇಕಾಗತ್ತೆ. ನಾವು ತುಂಬಾ ಜನ ಕೇಳ್ತಾರೆ 10-15 ಕಡೆ ಯಾಕೆ ಸರ್ 1-2 ಕಡೆ ತಗೊಂಡ್ರೆ ಸಾಕಾಗಲ್ವ ಅಂತ. 10-15 ಕಡೆ ತಗೊಂಡ್ರೆ ನಾವಲ್ಲಿ ಇರ್ತಕ್ಕಂಥ ಒಂದು ನಾವೇನು ಹೋಮೋಜಿನಿಯಸ್ ಸ್ಯಾಂಪಲ್ ಅಂತ ಏನ್ ಹೇಳ್ತೀವಿ ಅದನ್ನ ನಿಖರವಾಗಿ ತಗೊಂಡಂಗೆ ಆಗೋದ್ರಿಂದ 10-15 ಕಡೆ ತಗೊಳೋದು ಬಹಳ ಸೂಕ್ತ ಅಂತ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ ಒಂದು ಮಣ್ಣು ಆರೋಗ್ಯವಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಆ ಮಣ್ಣಲ್ಲಿ ಏನೇನು ಅಂಶ ಇದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದ ನಾನು ಹೇಳಿದಾಗೆ ರಸಸಾರ 6.5-7.5 ಇದ್ರೆ ಆ ಮಣ್ಣಿನ ಮೊದಲನೇ ಹಂತದಲ್ಲಿ ನಾವು ಡಿಕ್ಲೇರ್ ಮಾಡ್ತೀವಿ ಈ ಮಣ್ಣು ಚೆನ್ನಾಗಿದೆ, ನೀವು ಏನ್ ಬೇಕಾದ್ರೂ ಬೆಳೆನ ಇದ್ರಲ್ಲಿ ಮಾಡಬಹುದು ಅಂತ ನಾವು ಒಂದು ನಿಖರವಾಗ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಬರ್ತಕ್ಕಂಥದ್ದು ಈಸಿ ಅಂತ ಹೇಳ್ತೀವಿ, ಲವಣಾಂಶ ಅಂತ ಹೇಳ್ತೀವಿ, ಉಪ್ಪಿನಂಶ ಮಣ್ಣಲ್ಲಿ ನಮಗೆ ಊಟಕ್ಕೆ ಉಪ್ಪು ಕಡಿಮೆ ಆದರೂ ಆಗಲ್ಲ ಅಥವಾ ಜಾಸ್ತಿ ಆದರೂ ಆಗಲ್ಲ, ಅದೇ ತರ ಮಣ್ಣಲ್ಲೂ ಉಪ್ಪಿನಂಶ ಇಂತಿಷ್ಟೇ ಇರಬೇಕು ಅಂತ ಒಂದಿದೆ. ಅಂದ್ರೆ 2 ಡಿಸಿಮನ್ಸ್ ಇಂತ ಕಡಿಮೆ ಇರಬೇಕು ಉಪ್ಪಿನಂಶ, ಅದಕ್ಕಿಂತ ಜಾಸ್ತಿ ಇದ್ರೆ ಎಲ್ಲಾ ಬೆಳೆನೂ ಆ ಮಣ್ಣಲ್ಲಿ ಬೆಳಿಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಉಪ್ಪಿನಂಶ ನೋಡ್ತೀವಿ, ಅದು 2ಕ್ಕಿಂತ ಕಡಿಮೆ ಇದ್ರೆ ಮಣ್ಣಿನಲ್ಲಿ ಚೆನ್ನಾಗಿದೆ ಉಪ್ಪಿನಂಶ ಬೆಳೆಯುವುದು ಅಂತ ನಾವು ನಿರ್ಧರಿಸ್ತಾ ಹೋಗ್ತೀವಿ. ಮೂರನೇದು ಸಾವಯವ ಇಂಗಾಲ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಇದು ಬಹಳಷ್ಟು ಮುಖ್ಯ. ಈ ಮಣ್ಣಲ್ಲಿ ಸಾವಯವ ಇಂಗಾಲ 0.5-0.7 ಇರಬೇಕಾಗುತ್ತೆ. ಒಂದು ಮಣ್ಣು ಆರೋಗ್ಯವಾಗಿದೆ ಅಂದ್ರೆ 0.5-0.7 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತ ಕಡಿಮೆ ಇದ್ರೆ 0.5ಕ್ಕಿಂತ ಕಡಿಮೆ ಇದ್ರೆ ಸಾವಯವ ಇಂಗಾಲದ ಅಂಶ ತುಂಬಾ ಕಡಿಮೆ ಇದೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಈ ಭಾಗದಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಸುಮಾರು 60-70% ಪರ್ಸೆಂಟ್ ಸಾಯಿಲ್ ಆರ್ಗ್ಯಾನಿಕ್ ಅರ್ಮಲ್ ಲೆಸ್ ದನ್ 0.5 ಇದೆ ಅಥವಾ 0.4-0.3 ಕಡಿಮೆ ಇರತಕ್ಕಂತ ಮಣ್ಣನ್ನ ನಾವು ನೋಡಿದೀವಿ. ಸೊ ಇದು ಒಂದು ಎಲ್ಲ ಒಂದು ಕಡೆ ಅಲಾರಾಮಿಂಗ್, ನಮಗೆ ಮಣ್ಣು ಬರಡಾಗ್ತಾ ಇದೆ, ಈ ಒಂದು ಸಾವಯವದ ಅಂಶ ಜಾಸ್ತಿ ಮಾಡಲಿಲ್ಲ ಅಂದ್ರೆ ಮುಂದೆ ಒಂದ್ ದಿವಸ ನಾವು ಇಳುವರಿ ಪಡೀಲಿಕ್ಕಾಗಲ್ಲ ಅನ್ನೋ ಒಂದು ಇಂಡಿಕೇಶನ್ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಇದೆ. ಸೊ ಅದಾದ ನಂತರ ನಾವು ಸಾರಜನಕ ಅಂತ ನೋಡ್ತೀವಿ. ಸಾರಜನಕ, ರಂಜಕ, ಪೊಟಾಷ್ ಇದರಲ್ಲಿ ಎರಡು ತರ ಇದೆ. ಒಂದು ದೊರೆತಕ್ಕಂತ ಸಾರಜನಕ, ಇನ್ನೊಂದು ಮಣ್ಣಲ್ಲಿ ಇರ್ತಕ್ಕಂತ ಸಾರಜನಕ. ನಾವು ನೋಡ್ತೀವಿ ಅವೈಲೇಬಲ್ ನೈಟ್ರೋಜನ್ ಅಂತ ಹೇಳ್ತೀವಿ, ಇದು ಬೆಳೆಗೆ ಎಷ್ಟು ಸಿಗುತ್ತೆ ಅಂತ. ಅಂದ್ರೆ ಬೆಳೆಗೆ ಒಂದು ಎಕರೆ ಪ್ರದೇಶದಲ್ಲಿ 110-220 ಕೆಜಿ ಇದ್ರೆ ಸಾರಜನಕದ ಅಂಶ ನಮಗೆ ಬೆಳೆಗಾಗೋಷ್ಟು ಇದೆ. ನಾವು ಆ ಬೆಳೆಗೆ ನೆಕ್ಸ್ಟ್ ಎಷ್ಟು ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಅದ್ರಲ್ಲಿ ಕೊಡ್ತಾ ಹೋಗ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂದ್ರೆ ರಂಜಕದ ಅಂಶ. ರಂಜಕದ ಅಂಶ ಅಂತಂದ್ರೆ ನಮಗೆ 9-22 ಕೆಜಿ ಒಂದು ಎಕರೆ ಪ್ರದೇಶದಲ್ಲಿ ಇರಬೇಕು. 9 ಕಡಿಮೆ ಇದ್ರೆ ನಾವು ಕೊಡ್ತಕ್ಕಂಥ ರಂಜಕದಲ್ಲಿ 10% ಸೇರಿಸ್ಬಿಟ್ಟು ಕೊಡ್ತಕ್ಕಂಥದ್ದು, ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ. ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ಮಾತ್ರ ನಮಗೆ ರಂಜಕದ ಅಂಶ ಕೊಡುತ್ತೆ. ತುಂಬಾ ಜನ ರೈತರು ಭತ್ತದ ಪೈರೆಲ್ಲ ತಗೊಂಡ್ಬರ್ತಾರೆ, ಬೇರುಗಳೇ ಡೆವಲಪ್ ಆಗಿರಲ್ಲ, ನಾನು 30 ಆಯ್ತು 50 ಆಯ್ತು ಅಂತ ಹೇಳಿದ್ರೆ ಆ ಬೇರುಗಳು ಡೆವಲಪ್ ಆಗಿಲ್ಲ ಅಂದ್ರೆ ರಂಜಕದ ಅಂಶ ತುಂಬಾ ಕಡಿಮೆ ಇದ್ರೆ ಬೇರುಗಳ ಬೆಳವಣಿಗೆ ಆಗಲ್ಲ. ಹಾಗಾಗಿ ರಂಜಕದ ಅಂಶವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೊಟಾಷ್ ಅಂಶ. ಸೊ ಪೊಟಾಷ್ ಅಂಶದಲ್ಲಿ ಸುಮಾರು 50-120 ಕೆಜಿ ಒಂದು ಎಕರೆ ಪ್ರದೇಶದಲ್ಲಿ ಇರಬೇಕು. 50 ಕಡಿಮೆ ಇದ್ರೆ ಕಡಿಮೆ ಇದೆ ಅಂತಲೂ, ನಾವು ಅದಕ್ಕಿಂತ ಜಾಸ್ತಿ ಇದ್ರೆ ಪೊಟಾಷ್ ಅಂಶ ಜಾಸ್ತಿ ಇದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಈ ಭಾಗದಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಪೊಟಾಷ್ ಅಂಶ 70-80% ಚೆನ್ನಾಗಿದೆ. ಸುಮಾರು ಒಂದು 20-25% ಸಾಯಿಲಲ್ಲಿ ಡಿಫಿಷಿಯೆಂಟ್ ಇದೆ. ಎಲ್ಲಿ ಡಿಫಿಷಿಯೆಂಟ್ ಇದೆ ಅಂತ ನಾವು ನೋಡ್ತಾ ಹೋದಾಗ ಎಲ್ಲೆಲ್ಲಿ ಹೊಳೆ ಪಕ್ಕದಲ್ಲಿ ಬರುತ್ತೆ, ಎಲ್ಲೆಲ್ಲಿ ಸ್ಯಾಂಡಿಲೂಮ್ ಸಾಯಿಲ್ ಬರುತ್ತೆ, ಅಂತ ಕಡೆ ರೈತರು ಪೊಟಾಷಿಯಂ ಸಾಕಷ್ಟು ಕೊಟ್ಟಿದ್ದಾರೆ. ಆ ಕೊಟ್ಟರು ವಾಟರ್ ಲೀಚಿಂಗ್ ಆಗೋದ್ರಿಂದ ಆ ಪೊಟಾಷಿಯನ್ನೆಲ್ಲ ಬಸ್ತು ಬಿಟ್ಟು ನೀರಿನಲ್ಲಿ ಹೊಟ್ಟೋಗಿರುತ್ತೆ, ಅಂತ ಕಡೆ ಪೊಟಾಷು ಕಡಿಮೆ ಬರ್ತಾ ಇದೆ. ನಾವು ರೈತರು ಹೇಳ್ತಕ್ಕಂಥದ್ದು ನೋಡಿದ್ರೆ ಭತ್ತದಲ್ಲಿ ಹೆಚ್ಚಾಗಿ ಜೆಳ್ಳು ಬರ್ತಕ್ಕಂಥದ್ದು ಕಾಣುತ್ತೆ. ಪೊಟಾಷಿಯನ್ನ ರೆಕಮೆಂಡ್ ಮಾಡಿರ್ತಕ್ಕಂಥ 33-35 kg ಪೊಟಾಷಿಯನ್ ಹಾಕಿರ್ತಾರೆ, ಬಟ್ ಲೀಚಿಂಗ್ ಆಗೋದ್ರಿಂದ ಪೊಟಾಷಿಯಂ ಅಂಶ ಕಡಿಮೆ ಆಗುತ್ತೆ, ಜೆಳ್ಳುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೊಂದು OFT ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿ ಈ ಕೊಡ್ತಕ್ಕಂಥ ಪೊಟಾಷು 33-34 kg ಏನು ಪೊಟಾಷಿಯನ್ ಕೊಡ್ತೀವಿ, ಒಂದು ನಾಟಿ ಮಾಡಬೇಕಾದ್ರೆ ಕೊಡ್ತಕ್ಕಂಥದ್ದು ಒಂದು, ಆಮೇಲೆ ಒಡೆ ಬರ್ತಕ್ಕಂಥದ್ದು ಅಂದ್ರೆ ಎರಡನೇ ಕಳೆ ತೆಗಿತಾರಲ್ಲ ಆ ಸಂದರ್ಭದಲ್ಲಿ ಉಳಿದಂತ 50% ಪೊಟಾಷಿಯನ್ ಕೊಡೋದ್ರಿಂದ ಈ ಒಂದು ನಿರ್ವಹಣೆಯನ್ನು ಸಹ ಮಾಡ್ತಾ ಇದೀವಿ. ಸೊ ಇದು ಇಷ್ಟು ನಾವು ಒಂದು 6 ಅಂಶಗಳನ್ನ ಗಣನೆಗೆ ತಗೊಂತೀವಿ. ಒಂದು ಮಣ್ಣು ಆರೋಗ್ಯವಾಗಿದೆ ಅಂದ್ರೆ ರಸಸಾರದಿಂದ ಹಿಡಿದು ಪೊಟಾಷ್ ತಕ ಅಂಶ ಪೂರ್ತಿ ನೋಡಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮುಂದಿನ ರೆಕಮೆಂಡೇಶನ್ ಏನ ಹೋಗ್ತಾ ಹೋಗ್ತೀವಿ. ರಾಜಣ್ಣ ಅವರೇ, ದೀರ್ಘವಾಗಿ ಮಣ್ಣು ಪರೀಕ್ಷೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ನೀವು ನಮಗೆ ಮನವರಿಕೆ ಮಾಡಿಕೊಟ್ರಿ. ನೀವೇ ಹೇಳಿದ ಹಾಗೆ ಸಾವಯವ ಇಂಗಾಲದ ಒಂದು ಪ್ರಮಾಣ ಏನಿದೆ ಅದು ಬಹಳ ಕಡಿಮೆ, ಮಣ್ಣು ಒಂದು ಸುಸ್ಥಿತಿಯಲ್ಲಿ ಇದೆ ಅಂತ ಹೇಳಬೇಕಾದ್ರೆ ಅದು ಒಂದ್ ಇರಬೇಕು. ಒಂದಕ್ಕಿಂತ ಎಷ್ಟೇ ಕಡಿಮೆ, ನಮ್ಮ ಗುರಿ ಇರೋದು ಒಂದು, ಒಂದಕ್ಕಿಂತ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಮಟ್ಟಿಗೆ ನಮ್ಮ ಒಂದು ಪ್ರದೇಶ ಸಾವಯವ ಅಂಶಗಳಿಂದ ಕೂಡಿಲ್ಲ ಅಥವಾ ಕೊರತೆ ಇದೆ ಅಂತ ನಾವು ಭಾವಿಸಬೇಕಾಗತ್ತೆ. ಇನ್ನು ನಾವು ಪ್ರಾರಂಭದಲ್ಲೇ ತಿಳಿಸಿದ ಹಾಗೆ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ, ಆದ್ರೆ ಬೆಳೆಗೆ ಬೇಕಾದಂತಹ ಮುಖ್ಯ ಪೋಷಕಾಂಶಗಳು ನೀವೇ ತಿಳಿಸಿದ ಹಾಗೆ NPK ಅಲ್ಲದೆ ಇನ್ನು 10 ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಅದನ್ನ ವರ್ಗೀಕರಣ ಮಾಡ್ತೀವಿ. ಇದು ಅವಶ್ಯಕವಾಗಿ ಬೇಕಾಗತ್ತೆ. ಬೆಳೆಯ ಒಂದು ಬೆಳವಣಿಗೆ ಹೇಗೆ ಆಗಿರಲಿ, ಕೆಲವೊಂದು ವಿಚಾರಗಳು ನೀವೇ ತಿಳಿಸಿದ ಹಾಗೆ ಭತ್ತದಲ್ಲಿ ಜೊಳ್ಳಾಗಿರುವಂಥದ್ದು ಅಥವಾ ಬೇರಿನ ಬೆಳವಣಿಗೆ ಆಗದೆ ಇರುವಂಥದ್ದು, ಇವೆಲ್ಲ ಒಂದೊಂದು ಪೋಷಕಾಂಶಗಳ ಮೇಲೆ ಅವುಗಳ ಒಂದು ಕೊರತೆಯಿಂದ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲದರ ಕಡೆಗೂ ಗಮನ ಇರಬೇಕಾಗುತ್ತೆ. ಖಂಡಿತ. ಈಗ ಹೇಳ್ತಾ ಹೋಗಿ ಯಾವ್ದೆಲ್ಲ ಪೋಷಕಾಂಶಗಳು ಒಂದು ಬೆಳೆಗೆ ಮುಖ್ಯ ಅಂತ. ನಾವೊಂದು ಬೆಳೆ ಸಮರ್ಪಕವಾಗಿ ಬರಬೇಕು ಅಥವಾ ಆರೋಗ್ಯಕರವಾದ ಬೆಳವಣಿಗೆ ಬೆಳೆನಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 16 ಪೋಷಕಾಂಶಗಳು ನಾವು ಗಣನೆಗೆ ತಗೊಂತೀವಿ. 16 ಪೋಷಕಾಂಶಗಳಲ್ಲಿ ಅವನ್ನ ಕ್ಯಾಟಗರೈಸ್ ವಿಭಾಗ ಮಾಡ್ತಾ ಹೋಗ್ತೀವಿ. ಮೊದಲನೇದು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅಂತ ನಾವು ಹೇಳ್ತೇವೆ. ಇಂಗಾಲ, ಆಮ್ಲಜನಕ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇವು ಪ್ರಕೃತಿಲೇ ಸಿಗ್ತಕ್ಕಂಥ ಮೂರು ಬೆಳೆ, ಇದನ್ನ ಏರಳವಾಗಿ ಪ್ರಕೃತಿನಲ್ಲೇ ತಗೊಂತಾ ಹೋಗುತ್ತೆ, ಅದನ್ನ ಯಾರು ಏನು ಸಪ್ಲೈ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಇವು ಸಹ ಅಷ್ಟೇ ಎಸೆನ್ಷಿಯಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದು ಬಿಟ್ಟರೆ ನಾವು ಕೃತಕವಾಗಿ ಕೊಡ್ತಕ್ಕಂಥವು ಸಾರಜನಕ, ರಂಜಕ, ಪೊಟಾಷನ್ನ ನಾವು ಒದಗಿಸ್ತಕ್ಕಂಥದ್ದು ಬೆಳೆಗೆ ತಕ್ಕನಾಗಿ. ಇವು ಮೂರು ಪೋಷಕಾಂಶಗಳು ಬಹಳಷ್ಟು ಮುಖ್ಯ. ಅಂದ್ರೆ ಸಾರಜನಕ ಕೊಡೋದ್ರಿಂದ ಬೆಳೆ ಉಲಸಾಗಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯೋದ್ರಿಂದ ಬೆಳೆ ಬೇಗ ನಮಗೆ ಇಳುವರಿ ಕೊಡ್ತಕ್ಕಂಥದ್ದು, ನಾವು ಎಕ್ಸ್ಪೆಕ್ಟ್ ಮಾಡದಂತೆ ಇಳುವರಿ ಬರಲಿಕ್ಕೆ ಸಾಕಾಗುತ್ತೆ. ಸಾರಜನಕ ನಾವು ಎಷ್ಟು ರೆಕಮೆಂಡ್ ತಕ್ಷಣ ಕೊಡೋದ್ರಿಂದ ಬಹಳ ಒಳ್ಳೇದು. ಕಡಿಮೆ ಆದ್ರೆ ಬೆಳವಣಿಗೆ ಆಗಲ್ಲ, ಜಾಸ್ತಿ ಆದ್ರೆ ಇನ್ಸೆಕ್ಟ್ ಪೆಸ್ಟ್ ಡ್ಯಾಮೇಜ್ ಆಗುತ್ತೆ, ಅವಾಗಲೂ ನಮ್ಗೆ ಇಳುವರಿ ಕಷ್ಟ ಆಗುತ್ತೆ. ಹಾಗಾಗಿ ನಿಗದಿತ ಪ್ರಮಾಣ ಎಷ್ಟು ಕೊಡಬೇಕು ಅಂತ ನಾವು ಹೇಳ್ತೀವಿ ಅದನ್ನ ಕೊಡೋದ್ರಿಂದ ಆ ಬೆಳವಣಿಗೆ ಚೆನ್ನಾಗುತ್ತೆ. ಅದು ಬಿಟ್ರೆ ರಂಜಕದ ಅಂಶ ನಾವು ಕೊಡೋದ್ರಿಂದ ಬೇರುಗಳು ಚೆನ್ನಾಗಿ ಬರುತ್ತೆ, ಆರೋಗ್ಯವಾದ ಬೇರುಗಳು ಬಂದ್ರೆ ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶನ ತೆಗೆದು ಬೆಳೆ ಕೊಡೋದ್ರಿಂದ ಬೆಳೆ ಉಲಸಾಗಿ ಬೆಳೀತಕ್ಕಂತ ಒಂದು ಸಂದರ್ಭ ಇರುತ್ತೆ. ಜೊತೆಗೆ ಪೊಟಾಷನ್ ನಾವು ಕೊಡ್ತಾಯಿದ್ರಿಂದ ಪೊಟಾಷನ್ ಅಂಶ ಕರೆಕ್ಟ್ ಆಗಿ ಕೊಡೋದ್ರಿಂದ ಒಂದು ರೋಗ ಬರದಂಗೆ ಬೆಳೆಗೆ ತಡಿತಾ ಹೋಗುತ್ತೆ, ಜೊತೆಗೆ ಕೊನೆಯಲ್ಲಿ ಜಳ್ಳು ಬರದಂಗೆ ಅದನ್ನ ಅವಾಯ್ಡ್ ಮಾಡುತ್ತೆ. ಜೊತೆಗೆ ಆ ಒಂದು ನಾವೇನು ಬೆಳೆ ಇಳುವರಿ ತಗೊಂಡಾಗ ತೂಕನೂ ಸಹ ಇಳುವರಿ ಜಾಸ್ತಿ ಬರ್ತಾ ಹೋಗುತ್ತೆ. ಆರು ಪೋಷಕಾಂಶ ಜೊತೆಗೆ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಹೇಳಿದ ಸಾರಜನಕ ರಂಜಕ ಪೊಟಾಷು ಪ್ರಧಾನ ಪೋಷಕಾಂಶಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಎರಡನೇದು ಅಪ್ರಧಾನ ಪೋಷಕಾಂಶಗಳು ಅಥವಾ ಸೆಕೆಂಡರಿ ಎಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಇವು ಸಹ ಬೆಳೆಗೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು, ಇವನು ನಾವು ಒಂದು ಸಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಬೆಳೆಗೆ. ಅದ್ರ ಜೊತೆಗೆ ಲಘು ಪೋಷಕಾಂಶಗಳು ಅಂತ ಸುಮಾರು 7 ಲಘು ಪೋಷಕಾಂಶಗಳು ಇದಾವೆ. ಈಗ 16 ಎಲ್ಲ ppm ರೇಂಜ್ ಅಲ್ಲಿ ಬೇಕಾಗ್ತಕ್ಕಂಥ ಲಘು ಪೋಷಕಾಂಶಗಳು. ಅದ್ರಲ್ಲಿ ಮೊದಲನೇದಾಗಿ ಜಿಂಕ್ ಅಂತ ನಾವು ಹೇಳ್ತೀವಿ, ಎರಡನೇದು ಐರನ್ ಅಥವಾ ಕಬ್ಬಿಣದ ಅಂಶದಿರ್ತಕ್ಕಂಥದ್ದು, ಮೂರನೇದು ಕಾಪರ್, ನಾಲ್ಕನೇದು ಮ್ಯಾಂಗನೀಸು, ಮಾಲಿಬ್ಡಿನಮ್, ಬೋರಾನು. ಸೊ 7 ಪೋಷಕಾಂಶಗಳು ನಮ್ಮ ಬೆಳೆನಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾ ಹೋಗ್ತವೆ. ಇವು ಇಂಡಿವಿಜುವಲ್ ನಾವು ನೋಡ್ತಾ ಹೋದಾಗ ಹೆಚ್ಚಾಗಿ ನಾವು ಜಿಂಕ್ ಎಲ್ಲಿ ಬೆಳೀತೀವಿ ಅಂದ್ರೆ ಭತ್ತ ಬೆಳೀತಕ್ಕಂಥ ಪ್ರದೇಶದಲ್ಲಿ ಜಿಂಕಿನ ಕೊರತೆ ಹೆಚ್ಚಾಗಿ ಕಾಣಿಸ್ತಾ ಹೋಗುತ್ತೆ. 2 ಕಾಣಿಸುತ್ತೆ. ಒಂದು ಹೊಟ್ಲಪಾತಿ ಅಂತ ರೈತರು ಏನ್ ಮಾಡಿರ್ತಾರೆ ಭತ್ತ ಮಾಡ್ಬೇಕಾದ್ರೆ, ಆವಾಗಲೇ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಪೈರು. ಸುಮಾರು 12-15 ದಿವಸದೊಳಗೆ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಇಮ್ಮಿಡಿಯೇಟ್ ಅವರು ಒಂದು ಜಿಂಕ್ ಇಡಿಯೇಟ್ ಏನ ಸ್ಪ್ರೇ ಕೊಡಬೇಕಾಗುತ್ತೆ, ಅಥವಾ ಹೊಟ್ಲಪಾತಿನೇ ಮಾಡ್ಬೇಕಾದ್ರೆ ಜಿಂಕ್ ನ ಆ ಬೆಡ್ಗೆ ಕೊಟ್ಟು ಹೊಟ್ಲಪಾತಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು. ಸೊ 19 ಅಥವಾ 20 ದಿವಸದಲ್ಲಿ ಏನಾರ ಪೈರು ಹಳದಿ ಬಣ್ಣಕ್ಕೆ ಕಾಣಿಸ್ಕೊಂಡಿದ್ರೆ, ಅಂದ್ರೆ ಹಳೆ ಎಲೆಗಳು ಹಳದಿ ಬಣ್ಣಕ್ಕೆ ಕಾಣಿಸ್ಕೊಂಡಿದ್ರೆ ಅದು ಸತುವಿನ ಕೊರತೆ, ಜಿಂಕಿನ ಕೊರತೆ ಅಂತ ಕಾಣಿಸ್ಕೊಳುತ್ತೆ. ಸೊ ಆವಾಗ ನಾವು ಜಿಂಕ್ ಇಡಿಯೇಟ್ ಅಂತ ಅದನ್ನ 1 gram 1 liter ಹಾಕಿ ಸ್ಪ್ರೇ ಮಾಡಿಬಿಟ್ಟು ಇಮ್ಮಿಡಿಯೇಟ್ ಗದ್ದೆಗೆ ನಾಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಗದ್ದೆಗೆ ಒಂದ್ಸರಿ ನಾಟಿ ಮಾಡಿದ್ಮೇಲೆ ಗದ್ದೆನಲ್ಲಿ ಅದು ಜಿಂಕ್ ನ ತಗೊಂತ ಹೋಗುತ್ತೆ. ಸೊ ಹಾಗಾಗಿ ಜಿಂಕ್ ಭತ್ತದಲ್ಲಿ ಬಹಳಷ್ಟು ಮುಖ್ಯ ಮಹತ್ವವನ್ನ ಹೊಂದಿದೆ. ಇತ್ತೀಚೆಗೆ ನಾವು ನೋಡ್ತಾ ಹೋದಾಗ ಜಿಂಕ್ ಮನುಷ್ಯನ ಒಂದು ಜನಗಳಲ್ಲಿ ಸಕ್ಕರೆ ಕಾಯಿಲೆ ಬರ್ತಕ್ಕಂಥದ್ರಲ್ಲಿ ಈ ಜಿಂಕಿನ ಮಹತ್ವ ಬಹಳಷ್ಟು ಇದ್ರಲ್ಲಿ ಕಂಡು ಬರ್ತಾ ಇದೆ. ಎಲ್ಲೆಲ್ಲಿ ಜಿಂಕಿನ ಕೊರತೆ ಇದೋ ಅಂತ ಅನ್ನ ಅಥವಾ ಅಕ್ಕಿನ ತುಂಬಾ ದಿವಸ ಊಟ ಮಾಡ್ತಾ ಹೋದಾಗೆಲ್ಲ ಆ ಮನುಷ್ಯ ಸಕ್ಕರೆ ಕಾಯಿಲೆಗೆ ತುತ್ತಾಗ್ತಾನೆ ಅನ್ನೋ ಒಂದು ಇದು ಸಹ ಬಂದಿದೆ. ಹಾಗಾಗಿ ಜಿಂಕಿನ ಕೊರತೆ ನೀಗಿಸ್ತಕ್ಕಂಥದ್ದು ಬಹಳ ಒಳ್ಳೇದು. ಅದು ಬಿಟ್ರೆ ಎರಡನೇದು ಕಬ್ಬಿಣದ ಅಂಶದ ಕೊರತೆ. ಕಬ್ಬಿಣದ ಅಂಶದ ಕೊರತೆ ಎಲ್ಲಿ ಅಂದ್ರೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಕಬ್ಬು ಅಥವಾ ಇತರ ಕಮರ್ಷಿಯಲ್ ಬೆಳೆಯಲ್ಲಿ ಕಾಣುತ್ತೆ. ಕಬ್ಬಲ್ಲಿ ಬೆಳೀತಕ್ಕಂಥ ಬೆಳೆನಲ್ಲಿ ತುದಿ ಭಾಗ ಬೆಳ್ಳಗಾಗುತ್ತೆ, ತುದಿ ಬೆಳಗಾಗ್ತದೆ, ಅಲ್ಲಿ ಕಬ್ಬಿಣದ ಅಂಶದ ಕೊರತೆ ಇದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಆ ಮಣ್ಣು ಕ್ಷಾರ ಮಣ್ಣಾಗಿರುತ್ತೆ. ಸೊ ಕ್ಷಾರ ಮಣ್ಣಾಗಿದ್ದಾಗ ನಾವು ಫೆರಸ್ ಸಲ್ಫೇಟ್ ಕೊಟ್ಟರು ತಗೊಳ್ಳಿಕ್ಕೆ ಶಕ್ತಿ ಇರ್ತಕ್ಕಂಥ ಮಣ್ಣಾಗಿರಲ್ಲ. ಆವಾಗ ಜಿಪ್ಸಮ್ ಕೊಡಬೇಕಾಗುತ್ತೆ. ನಾವು ಜಿಪ್ಸಮ್ ಕೊಡ್ಬೇಕಾದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಜಿಪ್ಸಮ್ ಅನ್ನ ಎಷ್ಟು ಕೆಜಿ ಕೊಡಬೇಕು ಒಂದು ಎಕರೆ ಪ್ರದೇಶಕ್ಕೆ ಅಂತ ನಾವು ಕೊಡಬೇಕಾಗುತ್ತೆ. ಜಿಪ್ಸಮ್ ಕೊಟ್ಟ ತಕ್ಷಣ ಮಣ್ಣಿನ ರಸಸಾರ ಕಡಿಮೆ ಆಗುತ್ತೆ. ರಸಸಾರ ಕಡಿಮೆ ಆದ್ಮೇಲೆ ಮಣ್ಣಲ್ಲಿರ್ತಕ್ಕಂಥ ಕಬ್ಬಿಣದ ಅಂಶನ ಬೆಳೆ ತಗೊಂತ ಹೋಗುತ್ತೆ. ಈ ಒಂದು ನಿರ್ವಹಣೆ ಕಬ್ಬಿಣದ ಅಂಶದ ನಿರ್ವಹಣೆ ಮಾಡ್ಲಿಕ್ಕೆ ನೋಡಬೇಕಾಗುತ್ತೆ. ಅದು ಬಿಟ್ಟು ನೆಕ್ಸ್ಟ್ ನಿಮಗೆ ಕಾಪರ್ ಅಂತ ನಾವು ನೋಡ್ತೇವೆ. ಕಾಪರ್ ಅಷ್ಟೇ ತುಂಬಾ ppm ರೇಂಜ್ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು. ಇದು ಮಣ್ಣಲ್ಲೇ ಸಿಗ್ತಕ್ಕಂಥದ್ದು, ಬೇಕಿದ್ರೆ ಬೇರೆ ಕಾಪರ್ ಸಲ್ಫೇಟ್ ಈ ತರದಲ್ಲಿ ಮೈನೂಟ್ ಆಗಿ ನಾವು ಒದಗಿಸ್ಕೊಡ್ಬೋದು, ಅದು ಬೆಳೆಗೆ ಅಷ್ಟೊಂದೇನ್ ತೊಂದರೆ ಇಲ್ಲ. ಜೊತೆ ಮ್ಯಾಂಗನೀಸ್ ಅಂತ ಬರುತ್ತೆ. ಮ್ಯಾಂಗನೀಸ್ ಅಂದ್ರೆ ಎಲೆ ಕೆಳಭಾಗದಲ್ಲಿ ಬ್ರೌನ್ ಕಲರ್ ಆಗಿ ಕಾಣಿಸ್ಕೊಳುತ್ತೆ, ಆವಾಗಲೂ ಮ್ಯಾಂಗನೀಸ್ ಮ್ಯಾಂಗನೀಸ್ ಸಲ್ಫೇಟ್ ಅಂತ ಬರುತ್ತೆ. ಸೊ ಅದನ್ನ ನಾವು ಭೂಮಿಗೆ ಕೊಡ್ತಾ ಹೋಗ್ಬೋದು. ಅದಾದ್ಮೇಲೆ ಬೋರಾನ್ ಅಂತ ನಾವು ಒಂದು ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅಡಿಕೆ ಮತ್ತು ತೆಂಗು ಅಥವಾ ಹಣ್ಣಿನ ಬೆಳೆಗಳಲ್ಲಿ ಈ ಬೋರಾನ್ ಕೊರತೆ ಶುರು ಆದ್ರೆ ಹಳ್ಳೆಲ್ಲ ಉದುರ್ತಕ್ಕಂಥದ್ದು, ಕಾಯೆಲ್ಲ ಹೊಡಿತಕ್ಕಂಥದ್ದು ನಾವು ನೋಡ್ತಾ ಹೋಗಿದ್ದೀವಿ. ಹಾಗಾಗಿ ಬೋರನ್ನ ನಾವು ಒಂದು ಮೈಕ್ರೋನ್ಯೂಟ್ರಿಯಂಟ್ ಕೊಡ್ಬೇಕಾರೆ ನಾವು ಈ ಬನಾನ ಸ್ಪೆಷಲ್ ಆಗ್ಬೋದು, ವೆಜಿಟೇಬಲ್ ಸ್ಪೆಷಲ್ ಆಗ್ಬೋದು, ನಮ್ಮಲ್ಲೇ ತಯಾರು ಮಾಡ್ತಕ್ಕಂಥದ್ದು ಅದು 5 gram 1 liter ಹಾಕ್ಬಿಟ್ಟು ಎಲೆ ಮೇಲೆ ಸ್ಪ್ರೇ ಮಾಡ್ತಕ್ಕಂಥವು ಅಥವಾ 10 gram ತಗ ಹಾಕಿ ಟ್ರೆಂಚಿಂಗ್ ಕೊಡ್ತಕ್ಕಂಥದ್ದು ಒಂದು ಮೆಥಡ್ ಇದೆ. ಆವಾಗ ಬೋರಾನ್ ಅನ್ನ ನಿರ್ವಹಣೆ ಮಾಡೋದ್ರಿಂದ ನಮಗೆ ಆ ಬಟನ್ ಶೆಡ್ಡಿಂಗ್ ಅಥವಾ ಡ್ರಾಪ್ ಆಗ್ತಕ್ಕಂಥದ್ದು ನಿಲ್ಲುತ್ತೆ, ಕಾಯಿ ಹೊಡಿತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಪ್ರತಿಯೊಂದು ಲಘು ಪೋಷಕಾಂಶಗಳು ಬೆಳಗ್ಗೆ ಬೇಕಿರೋದ್ರಿಂದ ಇದನ್ನ ನಿರ್ವಹಣೆ ಮಾಡೋದು ಬಹಳಷ್ಟು ಮುಖ್ಯ ಆಗುತ್ತೆ. ಒಂದು ಒಳ್ಳೆಯ ವಿಷಯ ನೀವು ಹೇಳಿದ್ರಿ ಅಂದ್ರೆ ಲಘು ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳು ppm ಆ ಒಂದು ಪ್ರಮಾಣದಲ್ಲಿ ಅಷ್ಟು ಕಡಿಮೆ ಪ್ರಮಾಣದಲ್ಲಾದರೂ ಅದರ ಒಂದು ಮಹತ್ವದ ಪಾತ್ರ ಬೆಳೆಯ ಬೆಳವಣಿಗೆಯಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಅದರ ಇದ್ದೇ ಇರುತ್ತೆ. ಈಗ ರಾಜಣ್ಣ ಅವರೇ, ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ, ಸಮಸ್ಯೆ ಇದೆ ಅಂತ ಗೊತ್ತಾಯ್ತು. ಈಗ ಮಣ್ಣಿನಲ್ಲಿ ವರ್ಷ ವರ್ಷನೂ ಅದೇ ಭೂಮಿಯಲ್ಲಿ ಬೆಳಿಬೇಕಾದ ಒಂದು ಅನಿವಾರ್ಯತೆ ಇರೋದ್ರಿಂದ ಹೇಗೆ ನಾವು ಮನುಷ್ಯನ ದೇಹದಲ್ಲಿ ತೊಂದರೆ ಬಂದಾಗ ಅದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ, ಹಾಗೆ ಮಣ್ಣಿಗೂ ನಾವು ಪರಿಹಾರವನ್ನ ಹುಡುಕಬೇಕಾಗತ್ತೆ. ಅದಕ್ಕೆ ಸುಧಾರಕಗಳ ಬಳಕೆ ನಾವು ಕೇಳ್ತೀವಿ. ಹೇಳಿ, ಯಾವ ಯಾವ ಮಣ್ಣಿನಲ್ಲಿ ಯಾವ ಯಾವ ಸುಧಾರಕಗಳನ್ನ ಬಳಸೋದ್ರಿಂದ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು? ಈಗ ನಮ್ಮ ಮೈಸೂರು ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ ಸರ್, ಮಣ್ಣಿನ ಸುಧಾರಕಗಳು ಅಥವಾ ಸಮಸ್ಯಾತ್ಮಕ ಮಣ್ಣುಗಳ ಪರಿವರ್ತನೆ ಅಂತ ನಾವು ಹೇಳ್ತೀವಿ. ಈ ಸಮಸ್ಯಾತ್ಮಕ ಮಣ್ಣುಗಳು ನಮ್ಮಲ್ಲಿ ಎರಡು ನಾವು ನೋಡ್ತೀವಿ ಸರ್. ಒಂದು ಉಳಿ ಮಣ್ಣಾಗಿರ್ತಕ್ಕಂಥದ್ದು, ಅಂದ್ರೆ ಕುಶಾಲನಗರ ಮಡಿಕೇರಿ ಈ ಭಾಗದಲ್ಲಿ, ಇನ್ನೊಂದು ನಮ್ಮ ಮೈಸೂರು ಈ ಕಡೆ ಭಾಗದಲ್ಲಿ ಕ್ಷಾರ ಮಣ್ಣಾಗಿ ಪರಿವರ್ತನೆ ಆಗ್ತಿರೋದು ನಾವು ನೋಡ್ತಾ ಹೋಗ್ತೀವಿ. ಇವೆರಡನ್ನೂ ನಾವು ನೋಡಬೇಕು ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಸಾರದ ಮೇಲೆ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ರಸಸಾರ 6.5ಕ್ಕಿಂತ ಕಡಿಮೆ ಇದ್ದಾಗ ಅಂತ ಮಣ್ಣನ್ನ ಉಳಿ ಮಣ್ಣು ಅಂತ ನಾವು ಅದನ್ನ ಪರಿಗಣಿಸ್ತಾ ಹೋಗ್ತೀವಿ. ಸೊ ಎಷ್ಟು ರಸಸಾರ ಕಡಿಮೆ ಇದೆ ಅಷ್ಟು ಉಳಿ ಅಂಶ ಜಾಸ್ತಿ ಇರೋದ್ರಿಂದ ಆ ಉಳಿ ಮಣ್ಣಾಗಿ ಪರಿವರ್ತನೆ ಆಗಿರುತ್ತೆ ಅಂತೀವಿ. ಆ ಉಳಿ ಮಣ್ಣಾಗಿ ಪರಿವರ್ತನೆ ಆಗಿದ್ದನ್ನ ಹೇಗೆ ಸುಧಾರಕರನ್ನು ಉಪಯೋಗಿಸೋ ಅಂತ ನಾವು ಮುಂದೆ ನೋಡ್ತಾ ಹೋಗೋಣ ಸರ್. ಜೊತೆಗೆ ಕ್ಷಾರ ಮಣ್ಣಾಗಿ ಪರಿವರ್ತನೆ ಆಗಿರ್ತಕ್ಕ, ಅಂದ್ರೆ ರಸಸಾರ 6.5-7 ಇದ್ರೆ ಮಣ್ಣು ಆರೋಗ್ಯದ ಅಂತ ನಾವು ಹೇಳ್ತೀವಿ. 7.5-8 ಇದ್ರೆ ಚೌಳು ಮಣ್ಣಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಅಂದ್ರೆ 7.5 ಜಾಸ್ತಿ ಇದ್ದಾಗ ಚೌಳು ಮಣ್ಣು ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದು ಬಿಟ್ಟರೆ 8.5 ಜಾಸ್ತಿ ಇದ್ರೆ ಕ್ಷಾರ ಮಣ್ಣು ಅಂತ ನಾವು ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಚೌಳು ಮಣ್ಣು ಕ್ಷಾರ ಮಣ್ಣು ಎರಡು ಪಕ್ಕ ಪಕ್ಕ ಇದ್ದಂಗೆ, ಒಂದು ಸಾರಿ ಚೌಳು ಮಣ್ಣು ಆದ ನೆಕ್ಸ್ಟ್ 8 ಕ್ಷಾರ ಮಣ್ಣಾಗಿ ಅದು ಹೋಗ್ತೀವಿ. ಇದನ್ನು ಸಹ ನಾವು ಒಂದು pH ನ ಆಧಾರದ ಮೇಲೆ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಉಳಿ ಮಣ್ಣು ಅಂದ ತಕ್ಷಣ ಉಳಿ ಮಣ್ಣಿಗೆ ಉಪಯೋಗಿಸಿದಂಥ ಸುಧಾರಕಗಳು, ಅಂದ್ರೆ ರೈತರಿಗೆ ಉಳಿ ಮಣ್ಣು ಅಂತ ನಾವು ಹೇಳ್ತಾ ಹೋಗೋದಾದ್ರೆ, ಉಳಿ ಮಣ್ಣಿನಲ್ಲಿ ಹೆಚ್ಚಾಗಿ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಉಳಿ ಮಣ್ಣು ಆಗುತ್ತೆ. ಸುಮಾರು 1,500-700 ಮಿಲಿಮೀಟರ್ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎರಡೂ ಕರಗಿ ಅಂತರ್ಜಲ ಸೇರುತ್ತೆ. ಅಂತರ್ಜಲ ಸೇರಿದ ನಂತರ ಮಣ್ಣಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಡಿಮೆ ಆಗ್ತಿದ್ದಂಗೆ ಉಳಿ ಮಣ್ಣಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಸುಧಾರಕಗಳನ್ನು ಉಪಯೋಗಿಸ್ಬೇಕು ಅಂದ್ರೆ, ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನು ಉಪಯೋಗಿಸ್ಬೋದು. ಇಲ್ಲ ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ ಉಪಯೋಗಿಸ್ಬೋದು, ಇಲ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಉಪಯೋಗಿಸ್ಬೋದು. ಇವು ಮೂರು ಬಿಟ್ರೆ ಇನ್ನೊಂದು ಡೋಲಮೈಟ್ ಅಂತ ನಾವು ಹೇಳ್ತೀವಿ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬನೇಟ್ ಅಂತ. ಇವು ನಾಲ್ಕರಲ್ಲಿ ಕೊನೆಯಲ್ಲಿ ಹೇಳಿದ್ದು ಡೋಲಮೈಟು ತುಂಬಾ ಒಳ್ಳೆ ಸುಧಾರಕ, ಅದು ಉಳಿ ಮಣ್ಣನ್ನು ಪರಿಚಿತ್ತೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಏನಕ್ಕೆ ಅಂದ್ರೆ ಉಳಿ ಮಣ್ಣಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎರಡೂ ಕೊರತೆ ಇರುತ್ತೆ, ಈ ಡೋಲಮೈಟ್ ಎರಡನ್ನೂ ಒದಗಿಸುತ್ತೆ, ಜೊತೆ ಕಾರ್ಬನೇಟ್ ರಿಂದ pH ನ ರಸಸರನ್ನ ಮೇಲಕ್ಕೆ ತಗೊಂಡೋಗುತ್ತೆ. ಸೊ ಹಾಗಾಗಿ ಈ ಡೋಲಮೈಟ್ ಅಂತ ಸುಧಾರಕನ ಉಳಿ ಮಣ್ಣು ಉಪಯೋಗಿಸ್ತಕ್ಕಂಥದ್ದು ಬಹಳ ಒಳ್ಳೇದು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇದನ್ನು ಉಪಯೋಗಿಸ್ತಕ್ಕಂಥದ್ದು ಸೂಕ್ತ. ಇದು ಬಿಟ್ಟರೆ ನೆಕ್ಸ್ಟ್ ನಾವು ಚೌಳು ಮಣ್ಣು ಅಂತ ನಾವು ಹೇಳ್ತೀವಿ. ರಸಸರ ಜಾಸ್ತಿ ಆದಾಗ ಚೌಳು ಮಣ್ಣು ನಮಗೆ ಒಂದೇನಾಗುತ್ತೆ, ಮಣ್ಣಲ್ಲಿ ಕರಗ್ತಕ್ಕಂಥ ಸೋಡಿಯಂ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಮಣ್ಣಿನ ಪದರ ಮೇಲೆ ಬೆಳ್ಳಗೆ ಕೂರ್ತಾ ಹೋಗುತ್ತೆ. ತುಂಬಾ ರೈತರ ಗದ್ದೆಗಳಲ್ಲಿ ನೋಡಿದ್ದೀವಿ, ಕಬ್ಬು ಬೆಳೆಯುತ್ತೆ ಪ್ರದೇಶದಲ್ಲಿ ಬೆಳ್ಳಗೆ ಬರ್ತಾ ಹೋಗುತ್ತೆ. ಸೊ ಅದನ್ನು ನಾವು ಸುಧಾರಕ್ಕೆ ಉಪಯೋಗಿಸ್ಕೊಂಡು ಜಿಪ್ಸಮನ್ನು ನಾವು ಹಾಕಬೇಕಾಗುತ್ತೆ. ಜಿಪ್ಸಮ್ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಒಂದು ಸಲ್ಫರ್ ಇರುತ್ತೆ, ಇನ್ನೊಂದು ಕ್ಯಾಲ್ಸಿಯಂ. ಸಲ್ಫರ್ ಆಸಿಡ್ ಅಂಶ ಇರೋದ್ರಿಂದ pH ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದ್ರೆ 8-8 ಇರತಕ್ಕಂಥ pH ನ ಆದಷ್ಟು 7-7 ತರೋದ್ರಿಂದ ಆ ಒಂದು ರಸಸಾರ ಸರಿಯಾಗಿ ಬರಬೇಕು ಅಂದ್ರೆ ಕ್ಷಾರಾಂಶ ಕಡಿಮೆ ಮಾಡಬೇಕಾಗತ್ತೆ. ಅದನ್ನು ಅಷ್ಟೇ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಕೊಡ್ತಾ ಹೋಗ್ತೀವಿ. ಒಂದು ಕ್ಷಾರ ಮಣ್ಣು ಅಥವಾ ಚೌಳ ಮಣ್ಣನ್ನು ನಾವು ಪರಿವರ್ತನೆ ಮಾಡಬೇಕು ಅಂದ್ರೆ ಸುಮಾರು 4-5 ಹಂತಗಳನ್ನು ನಾವು ಮಾಡಬೇಕಾಗತ್ತೆ. ಒಂದು ಆ ಭೂಮಿನ ಸಮತಟ್ಟು ಮಾಡಬೇಕಾಗತ್ತೆ. ಎರಡನೇದು ಲವಣರಹಿತ ನೀರನ್ನ ಆದಷ್ಟು ಕೆನಾಲ್ ನೀರು ಸಿಗ್ತಾ ಇದ್ರೆ ಅಂತ ಕಡೆ ಕೆನಾಲ್ ನೀರು, ತುಂಬಾ ಜನ ರೈತರು ಕೆನಾಲ್ ನೀರು ಇದ್ರು ಬೋರ್ವೆಲ್ ನೀರನ್ನು ಹಾಯಿಸ್ತಾ ಇರ್ತಾರೆ, ಅಂತ ಟೈಮಲ್ಲಿ ಕೆನಾಲ್ ನೀರನ್ನು ಉಪಯೋಗಿಸ್ತಕ್ಕಂಥದ್ದು ಬಹಳ ಒಳ್ಳೇದು. ಜೊತೆಗೆ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಜಿಪ್ಸಮ್ನ ಕೊಡಬೇಕಾಗತ್ತೆ. ಎಷ್ಟು ಕೊಡಬೇಕು ಅಂತ ಜಿಪ್ಸಮ್ನ ಉಳುಮೆ ಮಾಡಿ ಜಿಪ್ಸಮ್ ಅನ್ನು ಕೊಟ್ಟು ಆಮೇಲೆ ನೀರು ಕಟ್ಟಿ ಅದನ್ನ ಬಸ್ತು ಬಿಡಬೇಕಾಗತ್ತೆ. ಸೊ ಅದಾದ ನಂತರ ಆ ಕ್ಷಾರ ಮಣ್ಣಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಂದ್ರೆ CSR 22 ಆಗ್ಬೋದು, IR 64 ಆಗ್ಬೋದು, ಪ್ರಕಾಶ್ ಅಥವಾ ವಿಕಾಸ್ ಅಂತ ವೆರೈಟಿಗಳಿದೆ, ಆ ವೆರೈಟಿಗಳು ಭತ್ತ ಮಾಡ್ತಕ್ಕಂಥ ರೈತರು ಮಾಡೋದು ತುಂಬಾ ಸೂಕ್ತ ಆಗುತ್ತೆ ಸರ್. ಅಂದ್ರೆ ಯಾವ್ದೇ ಒಂದು ಸುಧಾರಕಗಳನ್ನ ಬಳಸಾದ ಮೇಲೆ ಅದರ ಪರಿಣಾಮ ನೋಡಬೇಕು ಅಂದ್ರೆ ಎಷ್ಟು ಕಾಲ ಬೇಕಾಗುತ್ತೆ ಸರ್? ಅದು ನಾವು ಈಗ ಒಂದು ಸಾಯಿಲ್ ಟೆಸ್ಟ್ ಮಾಡಿ ಅದಕ್ಕೆ ಅಪ್ಲಿಕೇಶನ್ ಮಾಡಿದ್ರೆ ಕ್ಷಾರ ಮಣ್ಣು ಅಥವಾ ಉಳಿ ಮಣ್ಣು ನಾವು ಪರಿವರ್ತನೆ ಒಂದೇ ಸರಿ ಅದು ಆಗ್ಲಿಕ್ಕೆ ಕಷ್ಟ ಇದೆ ಸರ್. ಒಂದು ಬೆಳೆ ಎರಡು ಬೆಳೆ ಮಾಡಿದ ನಂತರ ಆ ಮಣ್ಣು ಸ್ವಲ್ಪ ರಿಕವರಿ ಆಗ್ತಾ ಹೋಗುತ್ತೆ. ಆಮೇಲೆ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿ ಸೊ ಅದು ರಸಸಾರ ಸುಧಾರಿಸಿದೆ ಅಂತ ಅಂದ್ಕೊಂಡ ಮೇಲೆ ನಾವು ನಾರ್ಮಲ್ ಕಲ್ಟಿವೇಶನ್ ಹೋಗ್ಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರನ ಎರಡೂ ಮಣ್ಣಿಗೂ ಸಾಕಷ್ಟು ನಾವು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ ಅಥವಾ ಹಸಿರೆಲ ಗೊಬ್ಬರನ ಆದ್ರೂ ನಾವು ಕೊಡಬೇಕಾಗುತ್ತೆ. ಇನ್ನು ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೆ ನಿರ್ವಹಣೆ ಮಾಡೋದು, ಈಗಲೇ ತಿಳಿಸಿದ ಹಾಗೆ ಸುಧಾರಕಗಳನ್ನ ಬಳಸೋದಾಗಿ, ಬೆಳೆಗೆ ಕೆಲವೊಂದು ಪೋಷಕಾಂಶಗಳ ಕೊರತೆ ಇದ್ರೆ ಅದ ಒಂದು ಏನು ನ್ಯೂನತೆಗಳು ಬೆಳೆ ಬೆಳವಣಿಗೆಯಲ್ಲಿ ಇಳುವರಿಯಲ್ಲಿ ನಾವು ಗಮನಿಸ್ತೀವಿ, ಅದಕ್ಕೆ ಏನ್ ಪರಿಹಾರ ಸರ್? ಈಗ ಒಂದು ಬೆಳೆ ನೋಡ್ತಿದಂಗ ನಾವು ಫಿಸಿಕಲ್ ಅಪಿಯರೆನ್ಸ್ ಅಂತಾನೆ ಹೇಳ್ತೀವಿ. ನಮ್ಮಲ್ಲಿ ಅಗ್ರಿ ಕ್ಲಿನಿಕ್ ಅಲ್ಲಿ ರೈತರು ಬೆಳೆನ ತಗೊಂಡ್ಬರ್ತಾರೆ. ಸೊ ಬೆಳೆ ಎಲೆನಲ್ಲೇ ನಮಗೆ ಆ ಒಂದು ಡಿಫಿಷಿಯನ್ಸಿ ಕಾಣಿಸ್ತಾ ಇರುತ್ತೆ. ಈ ರೈತರು ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಅಥವಾ ಆ ಮಾಡಿಸೋಕೆ ಅವಕಾಶ ಆಗಿಲ್ಲ ಅಂತಂದ್ರೆ ಬೆಳೆನಲ್ಲಿ ತೋರ್ಪಡಿಸುತ್ತೆ ಅದು ಏನೇನು ಡಿಫಿಷಿಯನ್ಸಿ. ಸಪೋಸ್ ಎಕ್ಸಾಂಪಲ್ ನೈಟ್ರೋಜನ್ ಡಿಫಿಷಿಯನ್ಸಿ, ಇದು ತುಂಬಾ ಜನ ಇತ್ತೀಚೆಗೆ ಬಾಳೆ ಕೆಳಕಳೆ ಎಲಬಾಗ ಎಲ್ಲ ಎಲೆಗಳೆಲ್ಲದು ಹಳದಿ ಬಣ್ಣಕ್ಕಾಗಿರ್ತದೆ ತರ್ತಾ ಇದಾರೆ. ಸೊ ಒಂದು ನೈಟ್ರೋಜನ್ ಡಿಫಿಷಿಯನ್ಸಿ ಅಂದ್ರೆ ಓಲ್ಡರ್ ಲೀವ್ಸ್ ಅಲ್ಲಿ ಎಕ್ಸಿಬಿಟ್ ಆಗ್ತಕ್ಕಂಥದ್ದು ಯೆಲ್ಲೋ ಕಲರ್ ಬರ್ತಕ್ಕಂಥದ್ದು ಸಾರಜನಕದ ಕೊರತೆ ಕಾಣಿಸ್ಕೊಂತ ಹೋಗುತ್ತೆ. ಅದ್ರಲ್ಲಿ ಎರಡು, ಒಂದು ಸಾರಜನಕದ ಕೊರತೆ ಕಾಣಿಸ್ಕೊಂಡ್ರೆ ಅಮೋನಿಯಂ ಸಲ್ಫೇಟ್ ಕೊಡಬಹುದು ಇಲ್ಲ ಯೂರಿಯಾ ಕೊಡಬಹುದು. ಬಟ್ ರೋಗದ ಉಲ್ಬಣತೆ ಜಾಸ್ತಿ ಇದೆ ಅಂದ್ರೆ ಯೂರಿಯಾ ಕೊಡ್ಲಿಕ್ಕೆ ಸಾಕಾಗಲ್ಲ, ಆಗಲ್ಲ ಅದು. ಹಾಗಾಗಿ ಅಮೋನಿಯಂ ಸಲ್ಫೇಟ್ ಅನ್ನ ಆ ಒಂದು ಬೆಳೆ ಕೊಡಬೇಕಾಗುತ್ತೆ. ಆ ಕೊಟ್ಟ ನಂತರ ಅದು ರಿಕವರಿ ಆಗುತ್ತೆ, ಸ್ಲೋ ರಿಕವರಿ ಆಗ್ತಾ ಹೋಗುತ್ತೆ. ಸೊ ಬೆಳೆನಲ್ಲೇ ನಾವು ಐಡೆಂಟಿಫೈ ಮಾಡ್ಬೋದು ಡಿಫಿಷಿಯನ್ಸಿ ಅಂತ. ಅದೇ ರೀತಿ ರಂಜಕದ ಕೊರತೆ, ಬೇರೆ ಡೆವಲಪ್ ಆಗಿಲ್ಲ ಅಂದ್ರೆ ರಂಜಕದ ಕೊರತೆ ಅಂತ ಹೇಳ್ಬೋದು. ಆಮೇಲೆ ಎಲೆಗಳೆಲ್ಲ ದಡ ಭಾಗ ಅಂತೀವಿ, ಮಾರ್ಜಿನ್ ಅಂತೀವಿ, ಅದನ್ನೆಲ್ಲ ಡ್ರೈ ಆಗ್ತಾ ಇದ್ರೆ ಪೊಟಾಶ್ ಡಿಫಿಷಿಯನ್ಸಿ ಜಾಸ್ತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆವಾಗ ನೀವು ಸಾಯಿಲ್ ಅಪ್ಲಿಕೇಶನ್ಸ್ ಆದ್ರೆ ಮ್ಯೂರೇಟ್ ಆಫ್ ಪೊಟಾಶ್ ಅನ್ನ ಹಾಕ್ಬೋದು, ಕೆಂಪು ಪೊಟಾಶ್ ಅಂತ ಕರೀತಾರೆ. ನೀವು ಎಲೆ ಮೇಲೆ ಸ್ಪ್ರೇ ಮಾಡೋಕೆ ಒಂದು ಸಲ್ಪೇಟ ಪೊಟಾಶ್ ಅಂತ ಬರುತ್ತೆ, 50% ಇತ್ತು. ಯಾಕಂದ್ರೆ ಸಲ್ಪೇಟ ಪೊಟಾಶ್ ಅನ್ನ ಫೋಲಿಯಾ ಸ್ಪ್ರೇ ಕೊಡಬಹುದು. ಇನ್ನೂನೆ ತಗೊಂಡ ಬೆಳೆನಲ್ಲೇ ನೋಡಿ ನಾವು ಸರಿಪಡಿಸ್ತಕ್ಕಂತ ಹೋಗ್ಬೋದು. ಆ ಬೆಳೆ ಕಟಾವಾದ ನಂತರ ಮಣ್ಣು ಪರೀಕ್ಷೆ ಮಾಡಿಸಿ ಅದನ್ನು ಸರಿಪಡಿಸ್ತಕ್ಕಂಥದ್ದು ಸೂಕ್ತ ಸರ್. ಬಹಳ ಸಂತೋಷ ಡಿ ಜಿ ರಾಜಣ್ಣ ಅವರೇ, ಕಾರ್ಯಕ್ರಮ ಸಹಾಯಕರಾಗಿ ನೀವು ಸೇವೆ ಸಲ್ಲಿಸುವಂತ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ, ಬೆಳೆ ಕ್ಷೇತ್ರಗಳಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ದೀರಿ. ಜೊತೆಗೆ ಅಗ್ರಿ ಕ್ಲಿನಿಕ್ ನಾನು ಸಹ ಅಲ್ಲಿ ತಂದಂತಹ ಕೆಲವೊಂದು ಮಾದರಿಗಳನ್ನು ನೋಡಿದಾಗ್ಲೂ ಇದೆಲ್ಲ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಖಂಡಿತ ನಿಮ್ಮ ಮಾತನ್ನ ಕೇಳಿದಂತಹ ನಮ್ಮ ರೈತ ಬಾಂಧವರು ಅವರಲ್ಲಿ ಈ ತರದ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಈ ವಿಷಯದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಬೇಕು ಅನ್ನೋಗಿದ್ರೆ ನಿಮ್ಮನ್ನ ದೂರವಾಣಿ ಮೂಲಕ ಸಂಪರ್ಕಿಸಲಿ ಅಂತ ನಿಮ್ಮ ದೂರವಾಣಿ ಸಂಖ್ಯೆಯನ್ನ 3 ಸಾರಿ ನಿಧಾನಕ್ಕೆ ಹೇಳ್ಬಿಡಿ. ಖಂಡಿತ ಸರ್, ನನ್ನ ದೂರವಾಣಿ ಸಂಖ್ಯೆ 9448978836 ಅಂದ್ರೆ 9448978836. ಡಾಕ್ಟರ್ ಜೆ ಜಿ ರಾಜಣ್ಣ ಅವರನ್ನ ಈ ಸಂಖ್ಯೆಗೆ ನೀವು ಕರೆ ಮಾಡಿ ಅವ್ರ ಜೊತೆ ಇನ್ನೊಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದು. ಏನೇ ಆಗ್ಲಿ ಉದ್ದೇಶ ಇಷ್ಟೇ, ಒಂದು ಬೆಳೆಯ ಪ್ರದೇಶದಲ್ಲಿ ಮಣ್ಣಿನ ಗುಣಲಕ್ಷಣಗಳನ್ನ ಉತ್ತಮಪಡಿಸುವಲ್ಲಿ ಎಲ್ಲ ಕೃಷಿಕರು ಗಮನ ಹರಿಸಲಿ. ಸಾವಯವ ಇಂಗಾಲದ ಪ್ರಮಾಣ ಏನಿದೆ ಅದು 1ಕ್ಕೆ ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಆದ್ರೆ ಪ್ರಯತ್ನ ಮಾಡಿದ್ರೆ ಖಂಡಿತ 10 ಆರು ಮುಟ್ಟೋದಕ್ಕೆ ಸಾಧ್ಯ ಇದೆ. ಅದನ್ನ ಸಾಕಷ್ಟು ನಮ್ಮ ಬೆಳೆಗಾರರು ನಿರೂಪಿಸಿದ್ದಾರೆ. ಖಂಡಿತ ಅದು ಒಬ್ಬರಿಗೆ ಸಾಧ್ಯ ಆಗಿದೆ ಅಂದ್ರೆ ಅದು ಎಲ್ರಿಗೂ ಸಾಧ್ಯ ಆಗ್ಲೇಬೇಕು. ಆ ರೀತಿಯ ಪ್ರಯತ್ನಗಳು ಆಗ್ಲಿ ಅಂತ ನಾವು ಆಶಿಸ್ತಾ ಇವತ್ತಿನ ಮಾತುಕತೆಯನ್ನ ಮುಗಿಸೋಣ. ರಾಜಣ್ಣ ಅವರೇ ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ವಿವಿಧ ಬೆಳೆಗಳಲ್ಲಿ ಮಣ್ಣಿನ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಹಾಯಕರಾದ ಡಾಕ್ಟರ್ ಜೆ ಜೆ ರಾಜಣ್ಣ ಅವರೊಡನೆ ಸಂದರ್ಶನ ಕೇಳಿದಿರಿ. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನಾನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ಇನ್ನು ಮುಂದೆ ಕೇಳಿ ಕೆ ಯುವರಾಜ್ ಮತ್ತು ತಂಡದವರಿಂದ ಜಾನಪದ ಗೀತೆಗಳು. ಕಳೆದ್ಯಾವೋ ನೋವಿನ ಗುಡ್ಡವ ಹತ್ಯವ್ವ ಎದಿಯ ಹಾಲು ಉಳಿಸಿದೆಯವ್ವ ಮುತ್ತನೆಕ್ಕಿ ಮುದ್ದಾಡಿದೆಯವ್ವ ಹೊಟ್ಟೆ ಕಟ್ಟಿ ನನ್ನ ಹಾಡದ್ಯವ್ವ ನೋವಿನ ಗುಡ್ಡವ ಹತ್ಯವ್ವ ಹೊಟ್ಟೆ ಕಟ್ಟಿ ನನ್ನ ಹಾಡದ್ಯವ್ವ ನೋವಿನ ಗುಡ್ಡವ ಹತ್ಯವ್ವ ಎದಿಯ ಹಾಲು ಉಣಿಸಿದೆಯವ್ವ ಎದಿಯ ಹಾಲು ಉಣಿಸಿದೆಯವ್ವ ಮುತ್ತನಿಕ್ಕಿ ಮುತ್ತಾಡಿದೆಯವ್ವ ಹೊಟ್ಟೆ ಕಟ್ಟಿ ನನ್ನ ಹಾಡದ್ಯವ್ವ ನೋವಿನ ಗುಡ್ಡವ ಹತ್ಯವ್ವ ಸದ ಮನೆಯನ್ನು ಕಟ್ಟಿ ಎಲುಬು ಗೂಡಿನ ಮಾಳಿಗೆ ಇಟ್ಟಿ ಆರು ನೂರು ಒಂಬತ್ತು ತಿಂಗಳು ಕತ್ತಲ ಗುಹೆಯಲ್ಲಿ ಬಚ್ಚಿಟ್ಟಿ ರಕ್ತ ಮಾಂಸದ ಮನೆಯನ್ನು ಕಟ್ಟಿ ಎಲುಬು ಗೂಡಿನ ಮಾಳಿಗೆ ಇಟ್ಟಿ ಆರು ನೂರು ಒಂಬತ್ತು ತಿಂಗಳು ಕತ್ತಲ ಗುಹೆಯಲ್ಲಿ ಬಚ್ಚಿಟ್ಟಿ ಜೀವ ನನ್ನ ಜೀವಕ್ಕೆ ಕೊಟ್ಟು ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟು ಈ ಬ್ರಹ್ಮಾಂಡಕ್ಕೆ ಬಿಟ್ಟವ್ವ ಈ ಬ್ರಹ್ಮಾಂಡಕ್ಕೆ ಬಿಟ್ಟವ್ವ ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ ನೋವಿನ ಗುಡ್ಡವ ಹೊತ್ತವ್ವ ಹಾಲು ಉಣಿಸಿದೆಯವ್ವ ಮುತ್ತಾಡಿಕ್ಕಿ ಮುಂತಾಡಿದೆಯವ್ವ ಹೊಟ್ಟೆ ಕಟ್ಟಿ ನನ ಹಾಡದವ್ವ ನೋಡಿಲ್ಲ ಗುಡ್ಡವ ಹೊತ್ತವ್ವ ಕಿವಿಗಳನ್ನಿಟ್ಟು ಕರುಣೆಯ ಕಣ್ಣನ್ನು ಕೊಟ್ಟೆವ್ವ ಸರ್ವ ಗುಣಗಳ ಬಳುವಳಿ ಕೊಟ್ಟು ಅನುಭವದಲ್ಲಿವನ್ನು ಕೊಟ್ಟೆವ್ವ ನಾದಾನಂದದ ಕಿವಿಗಳನ್ನಿಟ್ಟು ಕರುಣೆಯ ಕಣ್ಣನ್ನು ಕೊಟ್ಟೆವ್ವ ಸರ್ವ ಗುಣಗಳ ಬಳುವಳಿ ಕೊಟ್ಟು ಅನುಭವದಲ್ಲಿವನ್ನು ಇಟ್ಟೆವ್ವ ರಸವನ್ನು ಕಳೆದು ಹೇಸಿ ವಿಷಯವ ರಸವನ್ನು ಕಳೆದು ಹೇಸಿ ವಿಷಯವ ರೋಗಕ್ಕ ಔಷಧಿ ಕೊಟ್ಟೆವ್ವ ರೋಗಕ್ಕ ಔಷಧಿ ಕೊಟ್ಟೆವ್ವ ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ ನೋವಿನ ಗುಡ್ಡವ ಹೊತ್ತವ್ವ ಎದಿಯ ಹಾಲು ಗುಣಿಸಿದೆಯವ್ವ ಮುತ್ತಲಿಕ್ಕಿ ಮುತ್ತಾಡಿದೆಯವ್ವ ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ ನೋವಿನ ಗುಡ್ಡವ ಹೊತ್ತವ್ವ ರೊಟ್ಟಿಯ ಕೊಟ್ಟು ಭಕ್ತಿ ಬೆಣ್ಣೆ ಬಡಿಸಿದೆಯವ್ವ ಜ್ಞಾನವೆಂಬುವ ಪಾನವ ಮಾಡಿ ಆಚಾರದ ಅಂಬವ ಬಿದ್ದವ್ವ ಮುಕ್ತಿಯ ಮೂರು ರೊಟ್ಟಿಯ ಕೊಟ್ಟು ಭಕ್ತಿ ಬೆಣ್ಣೆ ಬಡಿಸಿದೆಯವ್ವ ಜ್ಞಾನವೆಂಬುವ ಪಾನವ ಮಾಡಿ ಆಚಾರದ ಅಂಬವ ಬಿದ್ದವ್ವ ಪ್ರೀತಿ ಗುರು ಗೋವಿಂದನ ಕೈಯೊಳಗಿಟ್ಟವ್ವ, ಹೊಟ್ಟೆ ಕಟ್ಟಿ ನನ್ನ ಹಳದವ್ವ, ಗೋವಿನ ಗುಡ್ಡವ ಹೊಂದವ್ವ, ಹೊಟ್ಟೆ ಕಟ್ಟಿ ನನ್ನ ಹಳದವ್ವ, ಗೋವಿನ ಗುಡ್ಡವ ಹೊಂದವ್ವ, ಎದಿಯ ಹಾಲು ಉಳಿಸಿದಿಯವ್ವ, ಎದಿಯ ಹಾಲು ಉಳಿಸಿದಿಯವ್ವ, ಮುತ್ತರಿಕ್ಕೆ ಮುದ್ದಾಡಿದಿಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಳದವ್ವ, ಗೋವಿನ ಗುಡ್ಡವ ಹೊಂದವ್ವ, ಹೊಟ್ಟೆ ಕಟ್ಟಿ ನನ್ನ ಹಡದವ್ವ, ನೋವಿನ ಗುಡ್ಡವ ಹೊತ್ತವ್ವ. ಪಾರ್ವತ ದೇವಿ ಪರಮ ಸಂತೋಷದಲ್ಲಿ ಸರಸವಾಡುತ್ತ ತನ್ನ ಪುರುಷರೊಡನೆ, ಹರನ ಪಾರ್ವತ ದೇವಿ ಪರಮ ಸಂತೋಷದಲ್ಲಿ ಸರಸವಾಡುತ್ತ ತನ್ನ ಪುರುಷರೊಡನೆ, ಪರಮಾತ್ಮ ಪದ ಶುದ್ಧ ಪದಿಗೆ ನಾಳೆ ದಿವಸ ಅರಸರೆ ತೌರೂರಿ ಹೋಗಿ ಬರುವೆ, ಅರಸರೆ ತೌರೂರಿ ಹೋಗಿ ಬರುವೆ, ಹೋದರೆ ಅಲ್ಲಿ ನಿನಗಾರು ಚೆಲ್ಲುವ ಕಂಗಳ ಗೌಡ ತಿಳಿದು ಬೇಳೆ, ಎಲ್ಲರ ಆತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ, ಎಲ್ಲರ ಶಿವ ಪೂಜೆ ಒದಗಿ ಬರುವೆ, ಎಲ್ಲರ ಶಿವ ಪೂಜೆ ಒದಗಿ ಬರುವೆ, ದಿನ ಐದು ದಿನ ಮೀರಿದರೆ ಏಳು ದಿನ ನೋಡುತ್ತಿರುವೆ ಗೌರ ನಿನ್ನ ಹಾದಿಯ, ಬಾರದಿದ್ದರೆ ನೀನು ಮೀರಿದೋಳು ಎನಗೆ, ನೀ ಹೋಗಿ ಬಾರೆಂದ ನಿಜ ಮೂರ್ತಿಯು, ನೀ ಹೋಗಿ ಬಾರೆಂದ ನಿಜ ಮೂರ್ತಿಯು, ಅವರೂರಿನಿಂದ ತಿರುಗಿ ಬಂದ ಶಶಿಮುಖಿ ಗೌರಿ ಗಾರತಿ ಎತ್ತಿದೆ, ಹೊಸ ಮುತ್ತಿನೊಳೆ ಆಭರಣವಿತ್ತು ಬರುವ ಮುತ್ತುಮಣಿ ಗೌರಿ ಗಾರತಿ ಎತ್ತಿರೆ, ಮುತ್ತುಮಣಿ ಗೌರಿ ಗಾರತಿ ಎತ್ತಿರೆ, ಭೂಷಣ ಕತ್ತ ನಗುತ ಗೌರಿಯ ನೋಡಿ ಹೋಗಿ ಬಂದ್ಯ ಗೌರ ತೌರೂರಿಗೆ, ದಿನ ತಂದ ತಾಯಿ ಸುಖದೊಳಿ ಹರೇನೆ, ಹಿಂದೇನು ಕೊಟ್ಟರು ಮುಂದೇನು ಕೊಡುವರು, ಹಿಂದೇನು ಕೊಟ್ಟರು ಮುಂದೇನು ಕೊಡುವರು, ಮಾತಿಗೆ ಗೌರ ಒಂದು ಮಾತಂದಳು, ತಮ್ಮ ಬಂಧು ಬಳಗ ಸುಖಗೊಳಿಹರು, ತಂದೆ ಗಿರಿರಾಜರು ಬಹಳ ಬಡವಾರು, ಹಿಂದೇನು ಇತ್ತಾರು ಮುಂದೇನು ಇವರು, ಸ್ವಲ್ಪ ಸ್ವಲ್ಪ ಎಂದು ಒಬ್ಬರಿಗೆ ಹಣ ಕೊಟ್ಟು ಎಪ್ಪತ್ತುವಾನೇ ಕುದುರೆ ಕೊಟ್ಟು, ಒಬ್ಬದಲ್ಲಿ ಬಳಸೆಂದು ಹೊನ್ನ ಕಳಸವ ಕೊಟ್ಟು, ಇನ್ನೇನು ಕೊಡುವವರು ನಮ್ಮೋರು ಬಡವರು, ನಾಲ್ಕು ತಂಬಿಗೆ ಕೊಟ್ಟು ನಾಲ್ಕು ಬಿಂದಿಗೆ ಕೊಟ್ಟು, ನಾಲ್ಕು ದೀವಿಗೆ ನಾಲ್ಕು ಹರಿವಾಣ ಕೊಟ್ಟು, ಹತ್ತು ಹೂವಿನ ಸೀರೆ ಹತ್ತು ಮುತ್ತಿನ ಸೀರೆ, ಇನ್ನೇನ ಕೊಡುವರು ನಮ್ಮೋರು ಬಡವರು, ಹಾಸು ಮಂಚ ಕೊಟ್ಟು ಪುತನಿ ತಡಿಯ ಕೊಟ್ಟು, ರನ್ನ ಬಿಗಿಸಿದ ಹೊನ್ನ ತಲೆ ಬಿಂಬ ಕೊಟ್ಟು, ಕಡಗ ಮುತ್ತನು ಎಕ್ಕಿ ಪಡಿವನ್ನ ನಿಟ್ಟರು, ಇನ್ನೇನ ಕೊಡುವವರು ನಮ್ಮೋರು ಬಡವರು, ಕಟ್ಟಾಣಿ ತೀಕಿ ಅಲೆಗೆ ಅರಳಲಿ ಇಟ್ಟು ಭಾವಕ್ಕೆ ಒಪ್ಪುವ ಬುಗಡಿ ಕೊಟ್ಟು ಸೂರ್ಯ ಚಂದ್ರಮರಂತ ಮೂಗುತಿಯನಿಟ್ಟಾರು ಇನ್ನೇನು ಕೊಡುವಾರು ನಮ್ಮೋರು ಬಡವರು ಕಾಲಾಳು ನೂರು ಜನ ಕಲಹಂಸ ಹದಿನಾರು ಕರೆಯುವ ಎಂಟೆಂಬೆ ಕರುಗಳೆಂಟು ಕರೆಯುವುದಕ್ಕೆ ಕಳಿಸುವುದಕ್ಕೆ ದಾಸಿಯರ ಕಳಿಸ್ಯಾರು ಇನ್ನೇನು ಕೊಡುವರು ನಮ್ಮೂರು ಬಡವರು ಸ್ಥಾನ ಸ್ಥಿರವಾಗಿ ಇರಲೆಂದು ಪಡಿ ಮುತ್ತ ಓಡಿ ತುಂಬಿ ಕಳುಸ್ಯಾರು ನನ್ನ ನಗು ಮುಖದಲ್ಲಿ ಕೈಲಾಸ ಕಾಣುವರು ಇನ್ನೇನು ಕೊಡುವರು ನಮ್ಮ